ರೈತ ಬಾಂಧವರೇ, ಈಗ ನಾಟಕ. ಗಡಿ ದಾಟಿದಾಗ ಪಶುಪಾಲನೆ ಆಧಾರಿತ ನಾಟಕ ಗಡಿ ದಾಟಿದಾಗ. ರಚನೆ ಡಾ ರಾಜಪ್ಪ ಎಚ್. ಕೇಳಿ ನಾಟಕ ಗಡಿ ದಾಟಿದಾಗ. ಸಾವಕಾಶ ಹೇಳುವಪ್ಪ, ಆಸ್ಪಾಸ್ ಯಾರಾದ್ರೂ ಇದ್ರ ನಮ್ಮ ತಿಥಿ ಇಲ್ಲೇ ಆದಂಗ. ಮೈ ಮ್ಯಾಲ ಸ್ವಲ್ಪ ಯಾಚರ ಇಲ್ಲಿ. ಅಲ್ವೋ ಹೇ ತಮ್ಮ, ಅಲ್ಲಿ ಹಿಂದೆ ಇಲ್ಲಿ ತನ ಈ ಬುಟ್ಟಿ ನಾನೇ ಹೊತ್ತುಕೊಂಡು ಬಂದಿರೋ. ಹೌದು ಹೌದು, ಏನು ಕೊಟ್ಟಿ ಬ್ಯಾನ ಆಗ್ಲಿಕ್ಕೆ ಮಾನಯ್ಯ. ಸ್ವಲ್ಪ ಇಲ್ವ, ಅಲ್ಲಿ ಬದಲಿ ಮಾಡಮಂತ. ಈಗ ಈಗ ಈ ಬುಟ್ಟಿ ನೀವೊಂದ್ ಸ್ವಲ್ಪ ಹೊತ್ಕೋ. ಆಯ್ತಾ, ಹುಷಾರ, ಸಾವಕಾಶ, ನೀರ್ ತುಳುಕಬಾರ್ದು. ಹೌದು ಹೌದು, ನಿಂಬೆ ಹಣ್ಣು ಕದಲಬಾರ್ದು. ಹೌದು, ಸೀರೆ ಮುಡಿ ಸರಿಬಾರ್ದು. ಹಂಗೇನಾದ್ರ ಆದ್ರ ನಾವು ಮಾಡಿದ್ದೆಲ್ಲ ಹೊಳೆ ಹುಣಸಣ ತುಳದಂಗ ಆಗ್ತದೋ ಮಾರಾಯ. ತಾಯಿತ್ತಾಗ ಈ ಬುಟ್ಟಿ ಇದ್ದಿದ್ದಕ್ಕ ಇವತ್ತು ರಾತ್ರಿ ದೆವ್ವ ಭೂತ ಪ್ರೇತ ಪಿಶಾಚಿ ಯಾವ್ದು ಬರಂಗಿಲ್ಲ. ಇದ ಒಂದ್ ದೊಡ್ಡ ಶಕ್ತಿ ಅದ, ಇದಕ್ಕ ಎದುರಾಗಿ ಯಾವ ಭೂತನೂ ಬರಂಗಿಲ್ಲ. ಆದ್ರ ನಾವ್ ವಾಪಸ್ ಹೋಗ ಹೊತ್ತಾಗ ಹುಷಾರಿರ್ಬೇಕು. ನಮ್ಮ ಊರಡಿ ದಾಡ್ದಂಗಾತು. ಬುಟ್ಟಿ ಏ ಬೇಡ ಬೇಡ ಬೇಡ ಬೇಡ, ಎಲ್ಲಂದ್ರ ಅಲ್ಲಿ ಇಳಿಸೋದಲ್ಲದು, ಅದಕ್ಕ ಬೇವಿನ ಗಿಡನ ಬೇಕು. ಆಗ ಅಲ್ಲಿ ಕಾಣಿಸ್ತಾವಲ್ಲ ಅದು ಬೇವಿನ ಗಿಡ ಇರಬೇಕು. ಮತ್ತ ಅದಕ್ಕ ಕಟ್ಟಿದ್ದಂಗದ, ಅಲ್ಲಿಗೆ ಹೋಗು ಬರ್ರಿ. ಹೌದೌದು ಹೌದು, ಇದು ಬೇವಿನ ಗಿಡ ಅದ, ಇಲ್ಲೇ ಇಳಿಸೋಣ, ಇಲ್ಲೇ ಇಳಿಸೋಣ ಅಂತ. ಓಹೋ, ಕಟ್ಟಿ ಅದ, ಕಟ್ಟಿ ಮ್ಯಾಲೆ ಇಳಿಸೋಮ. ಇಬ್ರು ಇಬ್ರು ಕೈ ಹಚ್ಚಿರೋ, ಹಚ್ಚಿ ಕೈ ಹಚ್ಚಿರಿ, ಸಂವಿಧಾನ ಇಳಿಸ್ರಿ, ಸಂವಿಧಾನ ಇಳಿಸಿರೋ. ಕತ್ತಲ ನಿತ್ತಿ ದಾಟಿ ಲಘುನಿ ಪೂಜೆ ಮುಗಿಸ್ಬಿಡ್ರಿ. ಪದ್ಧತಿ ಪ್ರಕಾರ ಆಯ್ತು. ಹೇಳ್ರಿ, ಆ ಕಟ್ಟಿ ಮ್ಯಾಲೆ ಇಟ್ಟ ಸಲಹೆಗಳನ್ನ ಹಬ್ಬ ಬರ ತಗೊಳ್ಳಿ. ಈ ಜಲ್ದಿ ನೀ ತಗೋ, ಕೊಡು. ಇದರಾಗ ಅರ್ಶಿನ ನೀರ್ ಐತಿ. ಈಗ ಈ ಜಲ್ದಿ ನೀ ತಗೋ, ಇದರಾಗ ಕುಂಕುಮ ನೀರ್ ಐತಿ. ಈಗ ಈ ಜಲ್ದಿ ನೀ ತಗೋ, ಇದರಾಗ ದಂದ ಗಂಜಲ ಐತಿ. ಮತ್ತ ಇದನ್ನ ನಾ ತಗೋತೀನಿ, ಇದ್ರಾಗ ದಂದ ಸಗಣಿ ಐತಿ. ಇದೊಂದು ಉಳಿತಲ್ಲ, ಈಗ ಇದನ್ನ ನೀ ತಗೋ, ಇದ್ರಾಗ ಕೋಣದ ರಕ್ತ ಐತಿ. ಈಗೆಲ್ಲಾರು ಚರ್ಗಿ ತಗೊಂಡ್ರಲ್ಲ, ಎಲ್ಲಾರು ನಮ್ಮೂರ್ ಕಡೆ ಮುಖ ಮಾಡಿ ಎಡಗಾಲಿಲೆ ಒಂದ್ ಹೆಜ್ಜೆ ಹಿಂದಕ್ಕೆ ಹಾಕಿ ಹಂಗ ಭೂಮಿ ಒದ್ದು ಬಲಗಾಲು ಮುಂದೆ ಹಾಕಿ ನಮ್ಮೂರ್ ಕಡೆ ನಡ್ರಿ. ಈಗ ನಮ್ಮೂರ್ ಸೀಮೆ ಚಾಲು ಆಗ್ತದ. ಈಗ ನೋಡ್ರಿ ನಿಂತು ನಿಮ್ ಕೈಯಾಗ ಏನ್ ಚರಿಗೆವಲ್ಲ ಅವನ್ನ ಈಗ ಲಕ್ಷ ಕೊಟ್ಟು ಕೇಳ್ರಿ. ಅವನ್ನ ಬೆನ್ನ ಹಿಂದ ಒಂದೇ ಏಟಿಗೆ ಹಿಂದ ಸೀಮೆ ಹಾಕಿ ಬೀಳು ಹಂಗ ಒಗದ್ ಬಿಡ್ರಿ. ಈಗ ಮತ್ತ ಕೈಯಾಗಿನ ನಿಂಬೆ ಹಣ್ಣನ್ನ ಬಲಗಾಲ ಕೆಳಗ ಹಾಕಿ ಅದು ಸೀಳು ಹಂಗ ತುಳಿದ ಹಾಕ್ರಿ. ಈಗ ಯಾರು ಹಿಂದಕ್ಕೆ ನೋಡ್ಬೇಡ್ರಿ, ನಡೀರಿ. ನಮ್ಮ ಊರ್ ಕಡೆ ದೊಡ್ಡ ದೊಡ್ಡ ಜಾಕರಿ ನೋಡ್ರಿ. ನಮ್ಮ ಊರ ಹತ್ರ ಬಂತು. ಊರ್ ಬರೋ ತನಕ ನನ್ಗ ಜೀವದಾಗ ಜೀವಿದ್ದಿಲ್ಲ. ಅತ್ತ ಹುಟ್ಟು ಬಂದಾಗ ಆಗ್ಬಿಟ್ಟು. ಹೌದು ಹೌದು, ಎಲ್ಲ ಒಳ್ಳೇದಾಯ್ತು. ಏ ಅಲ್ಲಿ ನೋಡ್ರಿ, ನಮ್ ಊರ ಅವಿಶಾಗ ನಮ್ ಊರಿನ ಮಂದಿ ಎಲ್ಲ ಹಾದಿ ಕಾಯ್ಕೊಂಡಿದ್ದಾರೆ ನಮ್ದು. ಜಲ್ದಿ ಜಲ್ದಿ ಬರ್ರಿ, ಎಲ್ಲ ಸುದ್ದಿ ಅವ್ರಿಗೆ ಹೇಳ್ಬಿಡೋಣ. ಊರಿನ ಜನ ಚಿಂತೆ ಮಾಡೋದನ್ನ ಬಿಡ್ತಾರ. ಹುಡುಗರು ಬಹಳ ಧೈರ್ಯವಂತರಪ್ಪ. ಹೌದು ಹೌದು, ಆ ಹುಡುಗರಿಗೆ ಗಟ್ಟಿನ ಹಾಲು ಕೊಟ್ರೆ ಕುಡ್ಲಕ್ಕ. ಯಪ್ಪ ದೇವ್ರ, ರಾತ್ರಿ ಮಲಗೋ ಹೊತ್ತಿನಾಗ ಚಲೋ ಇತ್ತಲ್ಲೋ, ಬೆಳಗಾಗದ್ರಾಗ ಹಿಂಗ ಸತ್ತ ಬಿದ್ದದಲ್ಲಿ ನನ್ನ ಆಕಳ. ಗೌರಿ ಗೌರಿ, ನಾ ಹೆಂಗ್ ಮಾಡ್ಲಿ? ಮುಂದ ಬದುಕರ ಹೆಂಗ್ ಸಗಿಸ್ಲಿ? ಅಯ್ಯೋ ದೇವ್ರ, ಯಾಕವ ಲಚ್ಚವ ಮಮ್ಮಿ, ನಮ್ಗೆ ಹೆಂಗಾಯ್ತು? ನನಗೂ ಸುದ್ದಿ ಗೊತ್ತಾಗಿ ಎದಿ ಬಡ್ಕೊಂಡಂಗ ಆತು ನೋಡವ. ಏನ್ ಚಲೋ ಇತ್ತವ ಯವ್ವ ನಿನ್ ಗೌರಿ ಆಕಳ. ಏನ್ ಹೇಳಿ ರಾಮಪ್ಪ, ರಾತ್ರಿ ಹಾಲು ಹಿಂಡಿನಿ, ಮೇವು ಹಾಕಿನಿ, ನೀರು ಕುಡಿಸಿನಿ, ಚಲೋನೇ ಇತ್ತು, ಚಂದಾಗಿನಿ ತಿಂತು. ಬೆಳಗಾಗದ್ರಾಗ ಯಾರ ಶಾಪ ನನ್ನ ಮ್ಯಾಲೆ ಇತ್ತೋ ಏನೋ, ನನ್ನ ಹೊಟ್ಟಿ ಸುಟ್ಟಂಗಾಗ್ಯದ ಎಣ್ಣ, ನನ್ನ ಹೊಟ್ಟಿ ಸುಟ್ಟಂಗಾಗ್ಯದ. ರಾಮಪ್ಪ ರಾಮಪ್ಪ, ಬಾರೋ ಸಿದ್ದಪ್ಪ. ಲಚ್ಚವ ಬಿಡು ಬಿಡು, ಯಾಕಳ್ತಿ? ಛೇ, ಎಂತ ಅನಾಹುತ ಆಗೋಯ್ತು ಅಂತೀನಿ. ಒಳ್ಳೆ ಮಂದಿಗೆ ಕಾರಾಟ ಇರ್ತದ ಅನ್ನಕ್ಕ ಇದ ನೋಡ್ರಿ. ಕೆಟ್ಟಗಳಿಗೆ ಬಿಡು, ಇದು ಹೋಗ್ಲಿ ಬಿಡು ಲಚ್ಚವ. ಮುಂದ ಏನಾರ ಮಾಡೋಣ ತಗೋ, ನಾವೆಲ್ಲ ಅದೀವಲ್ಲ. ಧೈರ್ಯ ಮಾಡ್ಕೋ, ಆಗಿದ್ದು ಆಗೋದ್ ಬಿಡು. ಶಿವನ, ಯಾಕ ಲಚ್ಚವ? ಹನುಮ ನನ್ನ ಆಕಳ ಹೋತ ಹನುಮ. ಈಗ ಎರಡು ದಿನದ ಕೆಳಗ ಕಂಬಾರೋಣ್ಯಾಗ ಹಿಂಗ ನಾಲ್ಕ ದನ ಒಮ್ಮಿಲಿಗೆ ಸತ್ತೋದ್ವಾ? ಆನಿ ಆನಿ ಇದ್ದಂಗಿದ್ವಪ್ಪ ಅದನ. ಇಲ್ಲಿ ಇವತ್ ನೋಡಿದ್ರ ಲಚ್ಚವನ ಆಕಳ ಸತ್ ಹೋಗೈತಿ. ನನಗ ಯಾಕೋ ಎದಿ ಜುಮ್ಮನ ಕತ್ತ. ಅಯ್ಯೋ ಹನುಮ, ಮೊದ್ಲ ಹಿಂಗಂತ ಗೊತ್ತಾಗಿದ್ರ ನಾ ದೇವ್ರಿಗೆ ರೆಕ್ಕಾಯಿ ಹೊಡಿಸ್ತಿದ್ನಲ್ಲೋ ಯಪ್ಪ. ನನ್ನ ಆಕಳ ನನ್ ಗೌರಿನೂ ಹಿಂಗ ಹೋತು ಶಿವನ. ಸಿದ್ದಪ್ಪಣ, ಸಿದ್ದಪ್ಪಣ, ನಿನ್ ಯಜಮಾನ್ತಿ ಅದ ನಮ್ಮಕ್ಕ. ಹೌದು. ನಿನ್ ಹುಡ್ಕೊಂಡು ನಮ್ಮ ಮನಿ ಕಡೆ ಬಂದಿದ್ಲ. ಯಾಕವ್ವ ಅಂದ್ರ, ಏ ಹೋಗ ಹನುಮ, ಲಗೂನ ನಿಮ್ ಅಣ್ಣಂಗ್ ಕರ್ಕೊಂಡ್ ಬಾ ಅಂದ್ಲ. ಯಾಕವ್ವ ಅಂತ ಕೇಳಿದ್ರ, ನಿನ್ ಕರಿಯತ್ತ ಅದು ತೇಗ್ಲಿಕ್ಕತ್ತದಂತ. ನಿನಗ ದೌಡ್ ಕರ್ಕೊಂಡ್ ಬಾ ಅಂತ ನಮ್ಮ ಅಕ್ಕ ಹೇಳ್ ಕಳಸ. ನಡಿ ನಡಿ ಮನಿ ಕಡಿ ನಡಿ. ಹಿಂಗ ನಡಿ ನಡಿ. ಹಾ ನಡಿ. ಗುಂಡಪ್ಪ, ಯಾಕ ಎತ್ತು ಬಹಳ ತೇಕತ್ತೈತಿ? ಹೊಟ್ಟಿನೂ ಉಬ್ಬ್ಯದ, ಕಣ್ಣ ಕೆಂಡದಂಗ ಕೆಂಪಾಗ್ಯವ. ಈ ಪರಿ ರೋಗ ನಾನು ಎಂದೂ ನೋಡಿಲ್ ಬಿಡು. ಅದ್ರ ಸ್ಥಿತಿ ನೋಡಿದ್ರ ನನಗ ಉಸಿರು ತಿರುಗುವಲ್ತು. ಹಿಂಗ್ಯಾಕ್ ಗುಂಡಪ್ಪ, ಮುಂದೆ ಹ್ಯಾಂಗ ಆರಾಮ ಆಗಂಗಾಯ್ತಲ್ಲ ಗುಂಡಪ್ಪಣ. ಇದು ಯಾಕೋ ಬಹಳ ವಿಚಿತ್ರ ಅನ್ಸಕತ್ತದ. ಮುಂಜಾನೆ ಲಚ್ಚವನ್ನ ಆಕಳು ಸತ್ತು ಹೋತು, ಮೊನ್ನೆ ಕಂಬಾರೋಣ್ಯಾಗ ದನ ಸತ್ತಾವಂತ. ಇದು ಯಾಕೋ ಬಹಳ ದೊಡ್ಡ ರೋಗನೇ ಇರಬೇಕು. ನಾ ಪ್ಯಾಟಿಗೆ ಹೋಗಿ ದನ ಡಾಕ್ಟರ್ ಕರ್ಕೊಂಡ ಬರ್ತೀನಿ. ಹನುಮ ಅಗೋ ಮಾಡ್ಬೇಡ ನೀನು. ಆ ಡಾಕ್ಟರ್ ಬಂದು ಏನ್ ಮಾಡಂಗದಾರ? ಅವ್ರು ಬಂದು ಎರಡ್ ಸೂಜಿ ಚುಚ್ತಾರ, ಹೋಗ್ತಾರ. ಎಷ್ಟೋ ಕಡೆ ಸೂಜಿ ಮಾಡಿದ್ದಕ್ಕ ದನ ಜೀವ ಬಿಟ್ಟಾವ, ಗೊತ್ತೈತೆ ನಿಂಗ. ಮೊನ್ನೆ ಆ ಭರವ ನಿನ್ನಂಗ ದಿಮಾಕ್ ಮಾಡ್ಕೊಂತ ಡಾಕ್ಟರ್ ಕರಿತೀನಿ ಅಂತಂದ. ಅದಕ್ಕ ನಾನು ಆತನ ಎತ್ತ ನೋಡ್ಲಿಲ್ಲ, ತಾಸಿನಾಗ ಅದು ಸತ್ ಹೋಯ್ತು. ಗೊತ್ತೇನೋ ಮಂಗೆ ಸಿದ್ದಪ್ಪಣ, ಈ ಗುಂಡಪ್ಪ ಏನೋ ತನಗ್ ತಿಳಿದಿದ್ ಮಾಡ್ತಾನ. ಏನೇ ಆದ್ರೂ ಇವನೇ ನಮ್ಮ ಊರಿಗೆ ಡಾಕ್ಟರ್ ಇದ್ದಂಗ. ಹೌದೌದು, ಆದ್ರೂ ಪ್ಯಾಟ್ಯಾಗಿನ ಡಾಕ್ಟರ್ ಕರೆಸೋದು ಬಹಳ ಒಳ್ಳೇದಪ್ಪ. ಹೌದೌದು, ಯಾವ್ದಕ್ಕೂ ನಾ ಸ್ವಲ್ಪ ಗೌಡ್ರ ಮನೆ ಹತ್ರ ಹೋಗಿ ಬರ್ಲೆ. ಗೌಡ್ರೇ ಗೌಡ್ರೇ. ಏನಪ್ಪ ಹನುಮಪ್ಪ, ಬಾಬಾ ಒಳಗ್ ಬಾ. ನೀ ಈ ಕಡೆ ಬಂದಿ ಅಂದ್ರೆ ಏನಾದರೂ ಸುದ್ದಿ ತಗೊಂಡೇ ಬಂದಿರ್ತಿ ಅಂತ ನನಗ್ ಗೊತ್ತು. ಮತ್ತೇನು ಊರಾಗಿನ ಸುದ್ದಿ? ಗೌಡ್ರೇ, ಸಿದ್ದಪ್ಪನ ಎತ್ತ ಕಂಡಪಟ್ಟಿ ತ್ರಾಸ ಪಡಕ್ ಹತ್ತದ್ರಿ. ಆ ಗುಂಡಪ್ಪ ಬಂದ ಔಷಧಿ ಕೊಟ್ನ, ಪ್ಯಾಟಿಯಿಂದ ದೊಡ್ಡ ಡಾಕ್ಟರ್ ಕರೆಸಬೇಕು ಅಂತ ನಾನಂದ್ರ ಗುಂಡಪ್ಪಣ ನನ್ ಮೇಲೆ ಕಂಡಪಟ್ಟಿ ಸೀಟ್ ಮಾಡ್ಕೊಂಡ್ರಿ. ಗೌಡ್ರ ಯಾಕೋ ಊರಾಗಿಂದನ ಬಹಳ ಸಾಯ್ಕತ್ತಾವ್ರಿ. ಹನುಮಪ್ಪ, ಈ ವಿಷಯ ನೆಂಪ್ ಮಾಡಿದ್ರೆ ನನಗೂ ಮನಸ್ಸಿಗೆ ಸೂಜಿಲೆ ಚುಚ್ಚದಂಗ ಆಗ್ತದ ನೋಡಪ್ಪ ತಮ್ಮ. ನಮ್ ಬೆಳ್ಳಂದು ದೊಡ್ಡ ಎತ್ತಿತ್ತಲ್ಲ. ಹೌದ್ರಿ, ನೀ ನೋಡಿಯಲ್ಲಪ್ಪ. ಹೌದ್ರಿ ಗೌಡ್ರ. ಅದನ್ನ ಗಂಡ ಮಗನ ಸಾಕದಂಗ ಸಾಕಿದ್ದೆ. ಅದೇನಾಯ್ತು ಏನೋ ಸ್ವಲ್ಪ ಸುಂದ ಕಾಣ್ತಿತ್ತ. ತೋಟದಾಗಿಂದ ಮನೆಗ್ ಬರದ್ರಾಗ ಬಿದ್ದು ಒದ್ದಾಡಿ ಹಿಂಗೆ ಸತ್ ಹೋಯ್ತು. ನಿನ ಗೊತ್ತೇ ಅದಲ್ಲಪ್ಪ. ಹೌದ್ರಿ ಗೌಡ್ರ. ಆ ಎತ್ತ ಸತ್ತಾಗಿಂದ ನನ್ನ ಬಲಗೈ ಬಿದ್ದು ಹೋದಂಗ ಆಗೈತಪ್ಪ. ಗೌಡ್ರೆ ಸತ್ತಿದ್ದಿಂದ ಒಂದ ಅಲ್ರಿ, ಆ ಕಂಬಾರ ಓಣ್ಯಾಗ, ಆ ಲಚ್ಚವಕ್ಕನ ಮನ್ಯಾಗ, ಅಲ್ದ ಆ ಕೆರೆಯಾಗ, ಈಗ ಸಿದ್ದಪ್ಪನ ಯತ್ನ ಸಹಿತ ಸುಸ್ತಾಗ್ಯದ ಅಂದ್ರ ಗೌಡ್ರ ನಮ್ಮ ಊರಾಗ ಯಾಕೆ ದನ ಸಾಯಕತ್ತಾವ್ರಿ, ಯಾಕೆ ಹಿಂಗಾಗತ್ತಂತ. ಹೌದಪ್ಪ ಹನುಮಪ್ಪ, ವಿಚಾರ ಮಾಡುವಂತ ಮಾತದ ನೋಡು. ಈಗ ನಡಿ, ಸಿದ್ದಪ್ಪನ ಮನೆ ಕಡೆ ಹೋಗಿ ಎತ್ತಿಗೆ ಏನಾಗ್ಯದ ನೋಡೋಣಂತ. ನಡ್ರಿ ನಡ್ರಿ ಗೌಡ್ರ ನಡ್ರಿ. ಗೌಡ್ರ ಗೌಡ್ರ. ಸಿದ್ದಪ್ಪ, ಏ ಸಿದ್ದಪ್ಪ, ಯಾಕೆ ಅಷ್ಟ್ಯಾಕೆ ಅವು ಹರಿದಿ, ಏನಾಯ್ತಪ್ಪ? ಗೌಡ್ರ ನನ್ನ ಬದುಕು ನೀರಾಗ ಹೋತ್ರಿ. ಇನ್ನ ದುಡಿಯೋದ್ ಹೆಂಗ್ರಿ, ದುಡಿದು ಉಣ್ಣದ್ ಹೆಂಗ? ಯಪ್ಪ ನಾನು ಏನು ಮಾಡ್ಲಿ ಗೌಡ್ರ, ನನ್ನ ಎತ್ತು ಸತ್ತು ಹೋತ್ರಿ. ಸಿದ್ದಪ್ಪಣ ಸಮಾಧಾನ ಮಾಡ್ಕೊಳ್ಳೋಣ. ಸಿದ್ದಪ್ಪ ಸಿದ್ದಪ್ಪಣ್ಣ ಸಮಾಧಾನ ಮಾಡ್ಕೋಪ್ಪ. ಎಷ್ಟು ದನ ಸಾಯಕ್ ಹತ್ತವಲ್ಲ ಅಂತೀನಿ. ಸಿದ್ದಪ್ಪ ಇರ್ಲಿ ಇರ್ಲಿ, ಸಮಾಧಾನ ಮಾಡ್ಕೋ, ನೀ ಸಮಾಧಾನ ಮಾಡ್ಕೋಪ್ಪ. ಗೌಡ್ರ ಇದು ಬಹಳ ವಿಚಿತ್ರ ಐತಿ, ಯಾರಿಗೂ ಏನೂ ತಿಳಿದಾರ್ದಂಗಾಗೈತಿ. ಆ ಗುಂಡಪ್ಪಗೂ ಇದು ಗೊತ್ತಾದಂಗಿಲ್ ಬಿಡ್ರಿ. ನಾ ಸುಮ್ನ ಪ್ಯಾಟಿಗ್ ಹೋಗಿ ದೊಡ್ಡ ಡಾಕ್ಟರ್ ಕರ್ಕೊಂಡ್ ಬರ್ತೀನ್ರಿ, ಅವರಾದ್ರೂ ಬಂದು ಏನಾದ್ರೂ ಮಾಡ್ಲಿ. ಹಿಂಗ ಬಿಟ್ರ ಊರಾನ್ ದನ ಸಾಯ್ಕೊಂತ ಹೋದಾವು. ಹೌದ್ ಹೌದ್ ಹನುಮಪ್ಪ, ನೀ ಹೇಳೋದು ಬರೋಬ್ಬರಿ ಅದ ನೋಡ. ಈಗ ನೀ ಅಷ್ಟು ಮಾಡ್ತಮ್ಮ, ನಾವು ಊರಾಗ ಏನ್ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ. ಈಗ ನೀ ತಡ ಮಾಡ್ಲಾರ್ದಂಗೆ ಪ್ಯಾಟಿಗ್ ಹೋಗು. ಸಿದ್ದಪ್ಪ ನಾವಿಬ್ರು ಊರ್ ಮುಂದಿನ ಕಟ್ಟಿಗೆ ಹೋಗೋಣ ಬಾ. ಗೌಡ್ರ ಇಲ್ಲಿ ನೋಡ್ರಪ್ಪ, ಇಲ್ಲಿ ಕೇಳ್ರಿ. ನಮ್ಮೂರಾಗ ದನ ಬಹಳ ಸೈಲಿಕ್ ಹತ್ತಾವ್. ಈಗ ನೋಡ್ರಿ, ಒಂದ್ ಎತ್ತ ಸತ್ರ ಇನ್ನೊಂದ್ ಎತ್ತ ತಗೊಳ್ಳೋದು ಬಹಳ ತ್ರಾಸ ಅದ. ಇದಕ್ ಏನ್ ಮಾಡಬೇಕು ಅಂತ ಊರಿನ ಜನ ನೀವೇ ಹೇಳ್ರಿ. ಇನ್ನೊಂದು ವಿಷಯ, ಯಾರೇ ಹೇಳೋದಕ್ಕಿಂತ ಮುಖ್ಯವಾಗಿ ಗುಂಡಪ್ಪನ ಇದನ್ನ ಹೇಳಿ, ಅವ ಹೇಳೋದೇ ವಾಜ್ಯದ. ಯಾಕಂದ್ರ ದನದ ವಿಷಯದಾಗ ಅವ ಶಾಣೆ ಇದ್ದಾನೆ. ಏನು ಗುಂಡಪ್ಪ ಏನಂತೆ? ಗೌಡ್ರ ನಿಮ್ಮ ಮಾತು ಖರೆ ಐತಿ. ನಾನ್ ನೋಡೋದ್ರಾಗ ವಾರದಾಗ 10-15 ದನ ಸತ್ ಹೋಗ್ಯಾವ. ಇದು ದೊಡ್ಡ ರೋಗನ ಇರಬೇಕು. ನನಗ್ ಗೊತ್ತಿರಂಗ ಒಬ್ಬ ಮನುಷ್ಯ ಬಹಳ ಚಲೋ ಔಷಧಿ ಕೊಡ್ತಾನ, ಅವನಿಗೆ ನಾ ಹೇಳ್ ಕಳ್ಸಿನಿ. ಇವತ್ತು ಅವ ಬರವಾದಾನ. ಗೌಡ್ರೆ ಗೌಡ್ರೆ ಆಗ್ಬಾರ್ದಾಗೋಯ್ತು. ಏ ಕರಿಯಪ್ಪ, ಏ ಅದೇನ್ ಹೇಳಕತ್ತೀವ್ ನೀನು, ಸರಿಯಾಗಿ ಹೇಳು. ಏ ಗುಂಡಪ್ಪ, ಅವನಿಗೆ ಹಿಡಿದು ಒಂದ್ ಸ್ವಲ್ಪ ಚಲೋ ಕೂಡಿಸು. ಕರಿಯಪ್ಪ ಈಗ ಹೇಳಪ್ಪ, ಏನಾಗ್ಯದ, ಯಾಕಷ್ಟು ಗಾಬರಿಯಿಂದ ಒಡ್ಕೋತ ಬಂದಿ, ಏನಾಯ್ತು? ಗೌಡ್ರ ನಾ ಇವತ್ತ ನನ್ ಕುರಿಗಿ ತಪ್ಪಲ್ ತಿನ್ಸ್ಲಕ್ಕ ಅಡಿಗೆ ಹೋಗಿದ್ರಿ, ಅಲ್ಲಿ ಬೇವಿನ ಗಿಡದ ಕೆಳಗ ಯಾರೋ ಗಾಳಿ ದುರ್ಗವನ್ನ ಬಿಟ್ಟು ಹೋಗ್ಯಾರ್ರಿ, ಕಣ್ಣು ಕಟ್ ಮಾಡಿದ್ದು. ಹೀಗೆ ಮಾಡಿದ್ ನೋಡಿದ ಕೂಡ್ಲೆ ಕಣ್ಣಿಗೆ ಚಕ್ರ ಬಂದ್ ಬಿದ್ದಂಗಾಯ್ತು. ಈ ಗೌಡ ಸತ್ಕೋತ ಬಿದ್ಕೋತ ಅಲ್ಲಿಂದ ಇಲ್ಲಿಗೆ ಓಡ್ ಬಂದಿ ನೋಡ್ರಿ ಗೌಡ, ಓಡ್ ಬಂದಿನ್ರಿ. ಗೌಡ್ರೆ ಜನ ಸಾಯದ್ ಯಾಕಂತ ಈಗ ಗೊತ್ತಾಗ್ತ ನೋಡ್ರಿ. ಹೌದಾ? ರೋಗ ರುಜಿನ ಆಗಿದ್ರ ನಾ ಕೂಡ ಔಷಧಿಗ ಆರಾಮಾಗಿ ಹೋಗ್ತಿದ್ದ. ಇದು ಗಾಳಿ ಕಾಟ ಐತಿ, ಗಾಳಿ ಕಾಟಕ್ಕ ಯಾವ ಔಷಧಿನೂ ಇಲ್ಲ, ಮದ್ದು ಇಲ್ಲ, ಅದಕ್ಕ ದನ ದಿನ ದಿನ ಸಹಾಯಕತ್ತಾವ. ನಾ ಪಡ್ಕೊಂಡು ಅಯ್ಯಪ್ಪ, ಯಾರು ನನ್ನ ಮಾತೆ ಕೇಳಲಿಲ್ಲ, ಅದಕ್ಕ ಹಿಂಗಾಗತ್ತಾವ. ಈಗ ಸ್ವಲ್ಪ ಎಲ್ಲಾರು ಸುಮ್ಕುಂದ್ರಿ. ಅಲ್ಲೋ ಕರಿಯಪ್ಪ, ಅದು ಗಾಳಿ ದುರ್ಗವ್ವ ಅಂತ ಗ್ಯಾರಂಟಿ ಏನಪ್ಪ? ನಾ ಯಾಕ ಸುಳ್ಳು ಹೇಳ್ರಿ ಗೌಡ್ರ, ಅದು ಖರೇನೆ ಗಾಳಿ ಐತ್ರಿ. ಯಾರೋ ಮಗ್ಗಲೂರವ್ರು ಬಂದು ನಮ್ ಸೀಮ್ಯಾಗ ಬಿಟ್ಟು ಹೋಗ್ಯಾರ್ರಿ. ಅವ್ರ ಬಿಟ್ಟು ಹೋಗಿದ್ದಕ್ಕ ಎಲ್ಲಾ ಸಾಕ್ಷಿನೂ ಅಲ್ಲಿ ಅದಾವ. ಹಿಂಗ್ ನೋಡಿದ್ರ ಒಂಥರ ರಾವ್ ರಾವ್ ಹೊಡಿತೈತಿ. ಅದು ಎಷ್ಟು ದಿನದ ಹಿಂದೆ ಬಿಟ್ಟಾರೋ ಏನೋ ಮಕ್ಕಳು. ಬೇವಿನ ಗಿಡ ಒಣಗಿದಂಗಾಗೈತ್ರಿ ಗೌಡ್ರ. ಗೌಡ್ರೆ ಇದು ಖರೇನೆ ಆಯ್ತು ಬಿಡ್ರಿ. ಯಾಕಂದ್ರ ಈ ರೀತಿ ದನ ಸಹಾಯಕ್ಕೆ ಹತ್ಯಾವಂದ್ರ ಇನ್ನು ನಾವು ಸುಮ್ ಕೂಡಬಾರ್ದು. ಹೌದು ಗೌಡ್ರೆ, ಮುಂದೇನ್ ಮಾಡ್ಬೇಕಂತ ಈಗ ಒಂದ್ ತೀರ್ಮಾನಕ್ಕೆ ಬಂದು ಬಿಡ್ಬೇಕು ನೋಡ್ರಿ. ಗೌಡ್ರೆ ಬ್ಯಾರಿ ಏನು ವಿಚಾರಿಲ್ರಿ, ಮೊದ್ಲ ಆ ಗಾಳಿನ ನಮ್ ಗಡಿ ದಾಟಿಸಿ ಮುಂದ್ ಕಳಿಸ್ಬೇಕು. ನಮ್ ಸೀಮ್ಯಾಗ ಇದ್ದಷ್ಟು ದಿನ ಕಾಟ್ ತಪ್ಪಿದ್ದಲ್ಲ, ಎಷ್ಟು ಲಗುನ ಅದು ನಮ್ ಗಡಿ ದಾಟಿ ಹೊರಗ್ ಹೋಗ್ತದೋ ಅಷ್ಟು ನಮಗ ಒಳ್ಳೇದಾಗ್ತದೆ. ಹಂಗಾದ್ರೆ ಎಲ್ಲರಿಗೂ ಒಪ್ಪಿಗೆ ಅದ ಅಂತಂದ್ರೆ ನಾಳಿನ ಹೆಂಗು ದೇವಿ ವಾರ ಅದ, ಎಲ್ಲಾರು ಒಟ್ಟಾಗಿ ರೆಡಿ ಮಾಡ್ರಿ. ಮತ್ತ ಏನೇನು ಖರ್ಚು ಬರ್ತದ ಎಲ್ಲಾನ ಕೊಡ್ತೇನೆ. ಏನು ಗುಂಡಪ್ಪ ಎಲ್ಲ ವಾಜ್ಮೆ ಹೌದಲ್ಲ? ನೋಡ್ರಪ್ಪ, ನಾಳೆ ರಾತ್ರಿ ಆ ಗಾಳಿನ ನಮ್ ಗಡಿ ದಾಟ್ಸಕ್ ತಯಾರಿ ಮಾಡಬೇಕು. ಅದಕ್ಕ ನಾಳೆ ಎಲ್ಲರೂ ನಿಮ್ ನಿಮ್ಮ ಮನೆಯಾಗ ಪೂಜಾ ಮಾಡಬೇಕು. ಹಂಗೆ ದನ ಕರ ಎಲ್ಲ ಹೊಲಕ್ ಹೊಡಿಬಾರ್ದು, ಗಳೆ ಕಟ್ಟಬಾರ್ದು, ಮತ್ತ ಊರ್ ತುಂಬಾ ಯಾರು ರೊಟ್ಟಿ ಬಡಿಬಾರ್ದು ಅಂತ ದಂಗ್ರ ಹೊಡಸ್ರಿ ಗೌಡ್ರ. ಆಯ್ತಮ್ಮ, ಆಯ್ತಾಯ್ತು ನೋಡ್ರಿ, ಎಲ್ಲಾ ಬಹಳ ಕಟ್ಟು ನಿಟ್ಟಿನಾಗ ಮಾಡಬೇಕು. ಪೂಜಿ ಮಾಡಿ ರಾತ್ರಿ ಆದ್ಮೇಲೆ ಗಾಳಿ ಹೊತ್ಕೊಂಡು ಹೋಗಾಕ ಐದು ಮಂದಿ ಗಟ್ಟಿ ಆಸಾಮಿ ರೆಡಿ ಇರಬೇಕು. ನಮ್ ಗಡಿಯಿಂದ ಆ ಕಡಿ ಗಾಳಿನ ದಾಟಿಸಿ ಬಂದ್ ಬಿಡಬೇಕು. ಊರಿನೆಲ್ಲ ಮಂದಿ ಇಲ್ಲೇ ಸೇರ್ಯಾರು, ಗೌಡ್ರು ಇಲ್ಲೇ ಅದಾರಲ್ಲ, ಚಲೋನೇ ಆಯ್ತು ಗೌಡ್ರೆ. ಯಾಕೋ ಹನುಮಪ್ಪ, ಏನ್ ಸುದ್ದಿ? ಗೌಡ್ರೆ ನಾ ಪ್ಯಾಟಿಗ್ ಹೋಗಿ ದೊಡ್ಡ ಡಾಕ್ಟರ್ನ ಭೇಟಿಯಾಗಿ ಎಲ್ಲಾ ವಿಷಯ ತಿಳಿಸಿದ್ರಿ. ಅದಕ್ಕ ಅವರು, ಏ ಹನುಮಪ್ಪ, ಊರಾಗಿನ ದನಕ್ಕೆಲ್ಲ ಅರ್ಜೆಂಟ್ ಆಗಿ ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಿ, ಮತ್ತ ನಾ ನಾಳಿಗ ಅವ್ರಿಗೆ ಬರಕ್ ಹೇಳೇನ್ರಿ. ಹೇ ಬ್ಯಾಡ ಬಿಡೋ ಹನುಮ, ಆ ಡಾಕ್ಟರ್ ಇಂಜೆಕ್ಷನ್ ಯಾವ್ದು ಬೇಡ, ದನ ಸಹಾಯಕ ಕಾರಣ ಏನಂತ ನಮ್ಗೆಲ್ಲಾ ಗೊತ್ತಾಗ್ಯದ. ಅದಕ್ಕ ನಾವೆಲ್ಲ ಒಂದ್ ನಿರ್ಧಾರಕ್ಕೆ ಬಂದೀವಿ, ಇನ್ನೆರಡು ದಿನದಾಗ ಎಲ್ಲಾ ಸರಿ ಹೋಗ್ತದ. ಹೌದು ಹನುಮಪ್ಪ, ಈಗ ನಮ್ ಊರಿಗೆ ನಿಮ್ ಡಾಕ್ಟರ್ ಗಿಕ್ಟರು ಯಾರು ಬೇಡ. ನೀ ಸುಮ್ನೆ ಗುಂಡಪ್ಪ ಸಿದ್ದಪ್ಪ ಹೇಳೋದನ್ನ ಕೇಳ್ಬೋ. ಸಿದ್ದಪ್ಪ, ರಮಣ, ಲಚ್ಚವ್ವ, ಎಲ್ಲ ಸರಿಯಾಗ ಗೌಡ್ರ. ಈ ಪೂಜೆ ಪುನಸ್ಕಾರ ಎಲ್ಲ ಮಾಡೋ ಮುಂದ ಡಾಕ್ಟರ್ ಇಂಜೆಕ್ಷನ್ ಸೂಜಿ ಅಂತ ಹೋದ್ರೆ ಎಲ್ಲ ಎಡವಟ್ಟಾಗ್ತದೆ ಗೌಡ್ರ. ಅದಕ್ಕ ಈಗ ಯಾ ಡಾಕ್ಟರ್ ಬೇಡ ಏನು ಬೇಡ್ರಿ. ಆಯ್ತ್ ಬಿಡ್ರಿ, ನೀವೆಲ್ಲ ಹೌದು ಅಂದ್ಮೇಲೆ ನಂದೇನದ, ಆದ್ರೂ ಡಾಕ್ಟರ್ನ ಕರ್ಕೊಂಡ್ ಬಂದ್ರ? ಏ ಸುಮ್ ಕೊಡೋ ಹನುಮ, ಡಾಕ್ಟರ್ ಅಂತ ಡಾಕ್ಟರ್ ಮಾತು ಎತ್ತಿದ್ರೆ ಸಾಕು ಡಾಕ್ಟರ್ ಅಂತ ನೀವು. ಸಿದ್ದಪ್ಪಣ್ಣ, ಈ ಶನಿಯೊಂದು ನಮ್ ಗಡಿ ದಾಟ್ಬಿಟ್ರ

ದೇವ್ರ ಕಾಟದ ಮುಂದ ನಿಮ್ಮ ಔಷಧಿ ಯಾವ ಲೆಕ್ಕ ಹೋಗ್ರಿ ಅಂತ ಹೇಳಿ ಅಂತಂದ್ರಿ. ಅಲ್ಲದೆ ಅವರು ನಾಟಿ ವೈದ್ಯರಿಂದ ಔಷಧಿ ಕೊಡಿಸ್ತಾ ಇದ್ದಾರ, ಹಿಂಗಾಗಿ ರೋಗ ಹೆಚ್ಚಾಗಿ ಬಿಟ್ಟದ್ರಿ ಸರ್. ಮತ್ತ ಈಗ ಪರಿಸ್ಥಿತಿ ಹೆಂಗದ ಡಾಕ್ಟ್ರೆ? ಮೊನ್ನೆ ಗದ್ದಲಾದ ಮರುದಿವಸದಿಂದ ಎರಡೂ ಹಳ್ಳಿಗಳಲ್ಲಿ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್. ಮೊದಲ ಅಲ್ಲಿ ಜನರು ತಮ್ಮ ದನಕರುಗಳಿಗೆ ಇಂಜೆಕ್ಷನ್ ಮಾಡಿಸಿಕೊಳ್ಳೋದಕ್ಕ ಮುಂದೆ ಬರಲಿಲ್ಲ. ಆದ್ರೆ ಆ ಸಂದರ್ಭದೊಳಗೆ ಇನ್ಸ್ಪೆಕ್ಟರ್ ನಮ್ಮ ಜೋಡಿ ಇದ್ದಿದ್ರಿಂದಾಗಿ ಅವರು ಸಹ ಜನರ ಮನವೊಲಿಸುವಲ್ಲಿ ನಮಗೆ ಬಹಳಷ್ಟು ಸಹಾಯ ಮಾಡ್ಯಾರಿ ಸರ್. ಹಿಂಗಾಗಿ ಚಿಕಿತ್ಸೆ ನೀಡುವುದು, ರೋಗ ಮುಂಜಾಗ್ರತಾ ಲಸಿಕೆ ಹಾಕುವುದು ಎಲ್ಲ ಈಗ ಸರಿಯಾಗಿ ನಡೆದ್ರಿ ಸರ್. ರೋಗ ನಿಯಂತ್ರಣಕ್ಕೆ ಬರ್ತದ ಸರ್, ಇದರೊಳಗೆ ಏನು ತೊಂದರೆ ಇಲ್ಲ. ಮತ್ತೆ ಈ ಎರಡು ದಿವಸಗಳಲ್ಲಿ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ ನೋಡ್ರಿ ಸರ್. ರೋಗ ನಿಯಂತ್ರಣಕ್ಕೆ ಬರ್ತಾ ಇರೋದು ಒಂದು ಒಳ್ಳೆ ಬೆಳವಣಿಗೆ ಡಾಕ್ಟ್ರೆ. ಹ್ಞೂ, ಇಂಥ ವೈಜ್ಞಾನಿಕ ಯುಗದಾಗೂ ಸಹಿತ ಜನ ಇನ್ನು ಮೂಢನಂಬಿಕೆಗಳಿಗೆ ಬಲಿಯಾಗ್ತಾರಂತಂದ್ರೆ ಇದೊಂದು ದುರಂತ ಅಂತ ಅನ್ಬಹುದು ನೋಡ್ರಿ. ಖರೆ ಸರ್. ಏನ್ರಿ ಇನ್ಸ್ಪೆಕ್ಟ್ರೆ? ಸರ್, ಅಲ್ಲಿ ಜನರ ಜೊತೆಗೆ ಮಾತನಾಡಿ ಒಂದು ಒಮ್ಮತಕ್ಕೆ ತರುವಲ್ಲಿ ಡಾಕ್ಟರ್ ಮತ್ತು ನಾವು ಬಹಳ ಕಷ್ಟಪಡಬೇಕಾಯ್ತು ಸರ್. ನಾವೆಲ್ಲ ಏನೇ ಮಾಡಿದ್ರು ಗಾಳಿ ಆ ಊರನ್ನು ಬಿಟ್ಟು ಹೋಗುವವರೆಗೂ ಅಲ್ಲಿ ಸಾವು ನೋವುಗಳು ನಿಲ್ಲುವುದಿಲ್ಲ ಎಂಬ ನಂಬಿಕೆ ಅವರಲ್ಲಿ ಇನ್ನೂ ಅದ ಸರ್. ಆ ಕಾರಣಕ್ಕೆ ಅವರು ಗಾಳಿಯನ್ನು ತಮ್ಮ ಊರಿನ ಗಡಿಯಿಂದ ದಾಟಿಸಲು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ನಮ್ಮ ಪೊಲೀಸರು ಮಾತ್ರ ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಸರ್. ಇನ್ಸ್ಪೆಕ್ಟರ್, ಇನ್ನು ಸ್ವಲ್ಪ ದಿನ ತನ ಬಿಗಿ ಭದ್ರತೆಗಳು ಹಿಂಗ ಮುಂದುವರಲಿ, ಆದ್ರೆ ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆಗಲಾರದಂಗ ನೋಡ್ಕೊಳ್ಬೇಕು. ಈಗ ಗದ್ದಲ ಮಾಡಿದ ಎರಡೂ ಗುಂಪುಗಳ ಮೇಲೆ ಕೇಸ್ ದಾಖಲಿಸಿ ಎಫ್ಐಆರ್ ರೆಡಿ ಮಾಡಿರಲ್ಲ? ಇಲ್ಲ ಸರ್, ಎರಡೂ ಊರಿನವರನ್ನು ಕರೆಸಿ ಸಮಾಧಾನ ಸಂಧಾನ ಮಾಡಿ ಅಲ್ಲಿ ಕೈ ಬಿಡೋಣ ಅಂತ ಮಾಡಿವಿ. ಅಷ್ಟಕ್ಕೂ ಅವರು ಒಪ್ಪದಿದ್ರ ಕಾನೂನು ಪ್ರಕಾರ ಮುಂದೆ ಕ್ರಮ ತೆಗೆದುಕೊಳ್ಳುವುದು ಸೂಕ್ತ ಅಂತ ನನ್ನ ಅನಿಸಿಕೆ. ಇದಕ್ಕೆ ಸಂಬಂಧಿಸಿದಂತೆ ತಾವೇನಾದರೂ ಹೇಳುತ್ತಿದ್ರೆ ಸರ್? ಎಲ್ಲ ಶಾಂತಿಪೂರ್ಣವಾಗಿ ಮುಗಿದ್ರೆ ಸಾಕು, ನಾವು ಅದನ್ನ ಬೆಳೆಸೋದು ಬೇಡ. ಹಂಗ ನಾಳೆ ಮುಂಜಾನೆ ನಾನು ಆ ಗ್ರಾಮಗಳಿಗೆ ಭೇಟಿ ಕೊಡ್ತೇನೆ ಸರ್. ದಯವಿಟ್ಟು ಎಲ್ಲಾ ಅಧಿಕಾರಿಗಳು ನನ್ನ ಜೊತೆಗೆ ಬರಬೇಕು. ಪ್ರಕಾಶ ಸರ್, ಆ ಎಲ್ಲಾ ಹಳ್ಳಿಗಳಲ್ಲಿ ಲಸಿಕೆ ಹಾಕಿ ಈಗ ಒಂದ್ ತಿಂಗಳ ಮ್ಯಾಲಾಯ್ತು. ಆ ಊರಿನವರು ಯಾರು ಈ ಕಡೆ ಬಂದಂಗೆ ಕಾಣಿಸ್ತಿಲ್ಲ, ಅಲ್ಲಿಂದ ಏನಾದರೂ ವಿಷಯ ಗೊತ್ತಾಯ್ತಾ? ಸರ್, ನಾನು ನಿನ್ನೆ ಮಧ್ಯಾಹ್ನ ಆ ಊರಿಗೆ ಹೋಗಿದ್ದೆ. ಓಹೋ, ಅಲ್ಲಿ ಈಗ ಯಾವ ಸಮಸ್ಯೆಯೂ ಇಲ್ಲ, ರೋಗ ಪೂರ್ತಿ ನಿಯಂತ್ರಣಕ್ಕೆ ಬಂದದ್ರಿ. ಗುಡ್ ಗುಡ್. ಆ ಊರಿನ ಜನ ನಿಮ್ಮನ್ನ ಬಹಳ ನೆನೆಸ್ತಿದ್ರು. ಓಹೋ, ಮತ್ತ ನಿಮ್ಮನ್ನ ನೋಡ್ಲಿಕ್ಕೆ ಬರಬೇಕಂತ ಹೇಳ್ತಾ ಇದ್ರು ಸರ್. ಅಡ್ಡಿ ಇಲ್ಲಪ್ಪ ಪ್ರಕಾಶ, ಅಂದ್ರ ನಮ್ಮ ಶ್ರಮ ಸಾರ್ಥಕ ಆಯ್ತು ಅಂದಂಗಾಯ್ತು. ಹೌದ್ ನೋಡ್ರಿ ಸರ್. ಅರೆರೆ, ಗೌಡ್ರು, ರಾಮಣ್ಣ, ಸಿದ್ದಪ್ಪ, ಗುಂಡಪ್ಪ, ಹನುಮಪ್ಪ, ಲಚ್ಚವ್ವ ಎಲ್ಲರೂ ಬಂದ್ರಲ್ಲ, ಬರ್ರಿ ಬರ್ರಿ ಬರ್ರಿ ಬರ್ರಿ. ನಮಸ್ಕಾರ ನಮಸ್ಕಾರ, ಬರ್ರಿ, ನಿಮ್ಮನ್ ನೋಡಿ ಬಹಳ ಸಂತೋಷ ಆಯ್ತು ನಮಗ. ಡಾಕ್ಟರ್ ಸಾಹೇಬ್ರೆ, ಬಹಳ ಉಪಕಾರ ಆಯ್ತು ನೋಡ್ರಿ. ನಾವು ಏನೇನು ತಿಳ್ಕೊಂಡು ಮೂಢನಂಬಿಕೆಯಿಂದ ಪಡಬಾರದ ಕಷ್ಟಪಟ್ಟಿವಿ, ನೀವು ನಮ್ ಕಣ್ ತೆರೆಸಿದ್ರಿ. ನೋಡ್ರಿ ಗೌಡ್ರ, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಇಲ್ಲಿ ಕೇಳ್ರಿ ಎಲ್ಲರೂ, ಒಂದು ಮಾತು ಹೇಳ್ತೀನಿ. ಈ ಮೂಢನಂಬಿಕೆಗಳಿಂದ ನಮಗ ಬಹಳ ನುಕ್ಸಾನ್ ಅದಾವೇನ್ರಿಪ್ಪ. ದನಕರುಗಳಿಗೆ ಬಹಳಷ್ಟು ರೋಗಗಳು ಕಾಡ್ತಾವ, ಅಂದ್ರ ಚಪ್ಪೆ ಬ್ಯಾನಿ ಇರಬಹುದು, ಗಂಟಲು ಬ್ಯಾನಿ ಇರಬಹುದು, ಕಾಲುಬಾಯಿ ಬ್ಯಾನಿ ಇರಬಹುದು. ಈ ರೋಗಗಳು ದನಕ್ ಬಂದ್ರ ಸಾಮಾನ್ಯವಾಗಿ ಊರಿನೊಳಗಿರುವಂತಹ ಎಲ್ಲಾ ದನಗಳಿಗೂ ಬರತಕ್ಕಂತಹ ಸಾಧ್ಯತೆ ಇರ್ತವ. ಅದಕ್ಕ ನಾವು ರೋಗೋದ್ರೇಕ ಪರಿಸ್ಥಿತಿ ಅಂತ ಹೇಳಿ ಹೇಳ್ತೀವಿ. ಏನಂದ್ರೆ ಡಾಕ್ಟರ್ ಸಾಹೇಬ್ರ? ಈಗ ನಿಮ್ಮ ಊರೊಳಗೇನು ದನಗಳು ಸತ್ತುವಲ್ಲ, ಅದು ರೋಗೋದ್ರೇಕ ಪರಿಸ್ಥಿತಿ. ಅದು ಅಂದ್ರೆ ಬಹಳಷ್ಟು ದನಗಳು ಸಾಯ್ತಾವ. ಈ ರೋಗೋದ್ರೇಕ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರಬೇಕಂತಂದ್ರ, ಅಥವಾ ಒಟ್ಟಿನೊಳಗೆ ಇಂತಹ ಪರಿಸ್ಥಿತಿ ಊರಿನೊಳಗೆ ಬರಬಾರದು ಅಂತಂದ್ರ, ಊರಿನೊಳಗೆ ಇರುವಂತಹ ಎಲ್ಲಾ ದನಕರುಗಳಿಗೆ ಅಡ್ವಾನ್ಸ್ ಆಗಿ ಇಂಜೆಕ್ಷನ್ ಮಾಡಿಸಬೇಕು. ಅಂದ್ರ ರೋಗ ಬರಲಾರದಂಗ ಮುಂಜಾಗ್ರತೆಯಾಗಿ ಲಸಿಕೆ ಹಾಕ್ಸೋದು ಅಥವಾ ರೋಗ ನಿರೋಧಕ ಲಸಿಕೆ ಹಾಕ್ಸೋದು ಅಂತ ಹೇಳಿ ಅರ್ಥ. ಮೊದಲೇ ಮಾಡಿಸಬೇಕು. ಪ್ರತಿ ವರ್ಷ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತವಾಗಿ ಈ ರೀತಿ ನೀವೆಲ್ಲ ದನಕರುಗಳಿಗೆ ಇಂಜೆಕ್ಷನ್ ಮಾಡಿಸಿಕೊಂಡ್ ಬಿಟ್ರ ನಿಮ್ ಊರಾಗ ಯಾವ ರೋಗನೂ ಬರುವುದಿಲ್ಲ, ಯಾವ ದನಾನು ಸಾಯಂಗಿಲ್ಲ. ಹೌದಾ? ನೋಡ್ರಿ, ಈಗೆಲ್ಲ ವಿಜ್ಞಾನ ಬಹಳ ಮುಂದುವರೆದದ. ಯಾವ ಗಾಳಿನೂ ಇಲ್ಲ, ಯಾವ ಭೂತನೂ ಇಲ್ಲ. ಇನ್ನು ಮ್ಯಾಲ ದನಗಳಿಗೆ ಏನಾದರೂ ಸುಸ್ತಾಯಿತು ಅಂತಂದ್ರ, ರೋಗ ಬಂದ ಲಕ್ಷಣಗಳು ಏನಾದರೂ ಕಂಡು ಬಂದು ಅಂತಂದ್ರ, ನೇರವಾಗಿ ನೀವು ನಮ್ಮ ದವಾಖಾನೆಗೆ ಅವುಗಳನ್ನು ಹೊಡ್ಕೊಂಡು ಬರ್ರಿ. ಇಲ್ಲಿ ನಿಮಗೆ ಚಿಕಿತ್ಸೆ ಕೊಡಿಸುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ತಿಳಿತ್ರ? ಗೊತ್ತಾಯ್ತೇನ್ರಪ್ಪ ಎಲ್ಲರಿಗೆ? ಆಯ್ತ್ರಿ ಸಾಹೇಬ್ರೆ, ಇನ್ಮೇಲೆ ನಮ್ಮ ಊರಾಗೆಲ್ಲ ಡಂಗೂರ್ ಹೊಡಿಸಿ ಕಾಲ ಕಾಲಕ್ಕೆ ದನಗಳಿಗೆ ಲಸಿಕೆ ಹಾಕಿಸುವಂತಹ ವ್ಯವಸ್ಥೆ ಮಾಡ್ತೀವಿ. ಮಾಡ್ರಿ ಮಾಡ್ರಿ. ಆಮೇಲೆ ಈ ಗಾಳಿ ಅದು ಇದು ಅಂತ ನಮ್ ನಮ್ ನಡುವ ಹೊಡೆದೊಡೆದನ್ನ ಬಿಡ್ತೀವಿ. ಬಹಳ ಉಪಕಾರ ಆಯ್ತ್ರಿ ಡಾಕ್ಟರ್ ಸಾಹೇಬ್ರೆ, ನಾವಿನ್ ಬರ್ತೀವ್ರಿ. ನಡ್ರಪ್ಪ ನಡ್ರಿ, ನಮಸ್ಕಾರ ಬರ್ರಿ ಬರ್ರಿ, ನಿಮಗೆಲ್ಲ ಒಳ್ಳೇದಾಗ್ಲಿ. ಇದುವರೆಗೆ ಗಡಿ ದಾಟಿದಾಗ